ಬೇಸಿಗೆ ಕಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣಾ ಕ್ರಮಗಳು. ಈ ಕುರಿತು ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಜಿ ವಿಜಯ ಚಿತ್ರ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಗೋರ ರವಿಶಂಕರ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇನ್ನೇನು ಚಳಿಗಾಲ ಮುಗಿಯುವ ಹೊತ್ತು, ಬೇಸಿಗೆಯ ಆರಂಭದ ದಿನಗಳನ್ನ ಕಾಣ್ತಾ ಇದ್ದೇವೆ. ಸಹಜವಾಗಿ ಯಾವುದೇ ಒಂದು ಬೆಳೆಯಲ್ಲಿ ನಾವು ಉತ್ತಮವಾದಂತಹ ಇಳುವರಿಯನ್ನ ಕಾಣಬೇಕು ಅನ್ನೋದಾದ್ರೆ ಅಲ್ಲಿ ಪರಾಗಸ್ಪರ್ಶ ನಡೀಬೇಕು. ಪರಾಗಸ್ಪರ್ಶ ಆಗಬೇಕು ಅನ್ನೋದಾದ್ರೆ ಮುಖ್ಯವಾದಂತಹ ಪಾತ್ರವನ್ನು ವಹಿಸೋದು ಜೇನುಹುಳುಗಳು. ಈ ಜೇನುಹುಳುಗಳು ಇಲ್ಲ ಅಂತಂತಂದ್ರೆ ನಾವು ಯಾವುದೇ ಬೆಳೆಯಲ್ಲಿ ಉತ್ತಮವಾದಂತಹ ಬೆಳೆಯನ್ನ ಬೆಳೀಲಿಕ್ಕೆ ಸಾಧ್ಯ ಇಲ್ಲ, ಹಾಗೇನೆ ಆದಾಯವನ್ನು ಕೂಡ ಗಳಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಜೇನುಹುಳು ಹಾಗೂ ಜೇನು ಕುಟುಂಬಗಳ ಪ್ರಾಮುಖ್ಯತೆ ಬಹಳ ಮುಖ್ಯ ಈ ಒಂದು ಪರಾಗಸ್ಪರ್ಶದಲ್ಲಿ. ಹಾಗಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಬೇಸಿಗೆ ಕಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣಾ ಕ್ರಮಗಳು ಈ ಕುರಿತಂತಹ ವಿಚಾರಗಳನ್ನ ತಿಳ್ಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಸಕಲೇಶಪುರದ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದಂತಹ ವಿಜಯ ಚಿತ್ರ ಎಜಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಇನ್ನೇನು ಚಳಿಗಾಲದ ಅಂತಿಮ ಭಾಗದಲ್ಲಿದ್ದೇವೆ, ಬರುವ ದಿನಗಳಲ್ಲಿ ಬೇಸಿಗೆ ಆರಂಭ ಆಗುತ್ತೆ. ಒಂದು ಸಣ್ಣ ಮಾಹಿತಿಯನ್ನು ನಾನು ಮಾಡಿಕೊಟ್ಟೆ, ಯಾವುದೇ ಒಂದು ಬೆಳೆಯಲ್ಲಿ ಉತ್ತಮವಾದಂತಹ ಇಳುವರಿ ಬರಬೇಕು ಅನ್ನೋದಾದ್ರೆ ಅಥವಾ ಬೆಳೆ ಬೆಳಿಬೇಕು ಅನ್ನೋದಾದ್ರೂ ಕೂಡ ಅಲ್ಲಿ ಪರಾಗಸ್ಪರ್ಶ ಆಗಲೇಬೇಕು. ಇಂತಹ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸೋದು ನಮ್ಮ ಜೇನುಹುಳುಗಳು. ಹಾಗಾಗಿ ತಾವು ಇಲಾಖಾ ವತಿಯಿಂದ ವಿಚಾರಗಳನ್ನ ತಿಳಿಸಬೇಕು ಅನ್ನೋದಾದ್ರೆ ತೋಟಗಾರಿಕಾ ಇಲಾಖಾ ವತಿಯಿಂದ ಜೇನು ಕೃಷಿಗೆ ಯಾವ ಉದ್ದೇಶಕ್ಕಾಗಿ ಉತ್ತೇಜನವನ್ನ ನೀಡ್ತಾ ಇದ್ದೀರಿ ಅಥವಾ ಪ್ರಾಮುಖ್ಯತೆಯನ್ನ ನೀಡ್ತಾ ಇದ್ದೀರಿ ಅನ್ನೋ ಕುರಿತಂತ ವಿಚಾರವನ್ನ ತಿಳಿಸ್ಕೊಡಿ. ಹೌದು ಸರ್, ಈಗ ನಾವು ತೋಟಗಾರಿಕೆ ಇಲಾಖೆ ವತಿಯಿಂದ ಹಲವು ಕಾರ್ಯಕ್ರಮಗಳನ್ನ ಜೇನು ಕೃಷಿಗೆ ಸಂಬಂಧಿಸಿದಂತೆ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಜೇನು ಕೃಷಿ ಅಂತ ಹೇಳಿದಾಗ ನಾವು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ತಾವು ಆಗ್ಲೇ ಹೇಳಿದ್ರಿ, ಕಡಿಮೆ ಬಂಡವಾಳ, ಏನು ಅದಕ್ಕೆ ಪ್ರತ್ಯೇಕವಾಗಿ ಒಂದು ಜಮೀನ್ ಬೇಕಾಗಲ್ಲ, ನೀರಿನ ಸೌಲಭ್ಯ ಬೇಕಾಗಿಲ್ಲ, ಅಥವಾ ಎಲೆಕ್ಟ್ರಿಸಿಟಿ ಯಾವುದೇ ಆದ್ರೂ ಒಂದು ಮೂಲಭೂತ ಸೌಕರ್ಯಗಳನ್ನ ಇಲ್ಲದೇನೆ ಒಂದು ಅತಿ ಸುಲಭವಾಗಿ ಮಾಡುವಂತ ಒಂದು ಇದು ಜೇನು ಕೃಷಿ ಆಗಿರುತ್ತೆ. ಅದು ಮಾತ್ರ ಅಲ್ಲ, ತಾವು ಹೇಳಿದಾಗೆ ಅನುಕೂಲಗಳು ಇದೆ. ಈಗ ಪರಾಗಸ್ಪರ್ಶಕ್ಕೆ ಕೆಲವೊಂದು ಸಂಶೋಧನೆಗಳ ಪ್ರಕಾರ ನಾವು ಹೇಳೋದಾದ್ರೆ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಿಸಿದಂತೆ ಹಣ್ಣು ತರಕಾರಿ ಪ್ಲಾಂಟೇಶನ್ ಕ್ರಾಪ್ಸ್ ಯಾವುದೇ ಆದ್ರೂ 80% ಪರಾಗಸ್ಪರ್ಶಕ್ಕೆ ಜೇನು ನೊಣಗಳ ಅವಶ್ಯಕತೆ ಇದೆ ಅನ್ನೋದು ನಮಗೆ ಗೊತ್ತಾಗಿದೆ. ಸೊ 30% ಇಳುವರಿನೂ ಹೆಚ್ಚಾಗುತ್ತೆ, ಅದರಿಂದ ಇಂಟರ್ನ್ ಆದಾಯನೂ ರೈತರಿಗೆ ಹೆಚ್ಚಾಗುತ್ತೆ. ಸೊ ಈ ರೀತಿಯಲ್ಲಿ ಪ್ರತಿಯೊಬ್ಬ ರೈತರು ಅಟ್ಲೀಸ್ಟ್ ಒಂದು ಎರಡು ಜೇನು ಪೆಟ್ಟಿಗೆಗಳನ್ನ ಇಟ್ಟು ಜೇನು ಕೃಷಿನ ಮಾಡಿ ಜೇನು ಸಾಕಾಣಿಕೆ ಮಾಡೋದ್ರಿಂದ ಹೆಚ್ಚು ಆದಾಯನ ಪಡ್ಕೋಬಹುದು. ಎರಡನೇದಾಗಿ ಪರಾಗಸ್ಪರ್ಶದ ಜೊತೆಗೆ ಜೇನುತುಪ್ಪ ಮಾರೋದ್ರಿಂದ ಜೇನು ಬೇರೆ ಮೇಣ ಆಗಿರ್ಬೋದು ಈ ರೀತಿಯಾದ ಜೇನು ಬೈ ಪ್ರಾಡಕ್ಟ್ಸ್ ನ ಮಾಡೋದ್ರಿಂದ ಹೆಚ್ಚು ಆದಾಯನ ಪಡ್ಕೋಬಹುದು. ಸೊ ಈಗ ಪರಾಗಸ್ಪರ್ಶಕ್ಕೆ ಅಂತಾನೆ ಕೆಲವು ರೈತರು ಜೇನು ಕೃಷಿನ ಮಾಡ್ತಾರೆ, ಇಲ್ಲ ಕೆಲವು ರೈತರು ಜೇನುತುಪ್ಪಕ್ಕೆ ಅಂತಾನೆ ಒಂದು ಮೇಜರ್ ಆಕ್ಯುಪೇಶನ್ ಆಗಿನೂ ಇತ್ತೀಚಿನ ದಿನಗಳಲ್ಲಿ ನಾವು ಯುವಕರನ್ನೆಲ್ಲ ಕಾಣಬಹುದು. ಸೊ ಈ ರೀತಿಯಾಗಿ ಒಂದು ಉತ್ತೇಜನ ನಾವು ಇಲಾಖೆ ವತಿಯಿಂದ ಕೊಡ್ತಾ ಇದೀವಿ. ಇದು ಹಲವು ಸ್ಕೀಮ್ಸ್ ಇದೆ ಸರ್, ನಾವು ಕಾರ್ಯಕ್ರಮಗಳಿದೆ, ಅದರಲ್ಲಿ ಪ್ರಮುಖವಾಗಿ ನಮಗೆ ಜೇನು ಕೃಷಿ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಮಧುವನ ಮತ್ತು ಜೇನು ಸಾಕಾಣಿಕೆ ಅಂತ ಒಂದು ಎರಡು ಕಾರ್ಯಕ್ರಮಗಳಿದೆ. ಈ ಜೇನು ಕೃಷಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ನಾವು ಮೊದಲಿಗೆ ಜೇನು ಕೃಷಿ ಮಾಡಬೇಕು ಅಂದ್ರೆ ಅವ್ರಿಗೆ ತರಬೇತಿ ಅಗತ್ಯ. ಸೊ ತರಬೇತಿ ನೀಡ್ತೀವಿ ಅದಕ್ಕೆ, ಅದನ್ನ ಥಿಯರಿ ಆಸ್ಪೆಕ್ಟ್ಸ್, ಈಗ ಜೇನು ಕುಟುಂಬ ಹೇಗಿರುತ್ತೆ, ರಚನೆ ಹೇಗಿರುತ್ತೆ, ಅದನ್ನ ಜೇನು ಪೆಟ್ಟಿಗೆಯಲ್ಲಿ ಯಾವ ರೀತಿ ಅದನ್ನ ಸಾಕಾಣಿಕೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಸೊ ಆ ರೀತಿ ಥಿಯರಿ ಆಸ್ಪೆಕ್ಟ್ಸ್ ನು ಹೇಳ್ತೀವಿ, ಮತ್ತೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಏನ್ ಹೇಳ್ತೀವಿ, ಪ್ರಾಕ್ಟಿಕಲ್ ಎರಡನ್ನೂ ಸಹ. ನೈಸರ್ಗಿಕವಾಗಿ ಸಿಗುವಂತ ಜೇನುಗೂಡನ್ನ ಯಾವ ರೀತಿ ನಾವು ಅದನ್ನ ಐಡೆಂಟಿಫೈ ಮಾಡಬೇಕು, ಅದನ್ನ ಫ್ರೇಮ್ಗೆ ಯಾವ ರೀತಿ ಕೂರಿಸಬೇಕು, ಈ ರೀತಿಯಾದ ತರಬೇತಿ ತುಂಬಾ ಅವಶ್ಯಕತೆ ಆಗಿರುತ್ತೆ. ಸೊ ಇಲಾಖೆ ವತಿಯಿಂದ ತರಬೇತಿನ ಕೊಡ್ತೇವೆ, ಒಂದು ಎರಡು ದಿನದ ತರಬೇತಿ. ಅದು ಇನ್ನು ಹೆಚ್ಚು ಆಸಕ್ತಿ ಇರುವಂತ ರೈತರಾದ್ರೆ, ಕೆಲವರು ಇರ್ತಾರೆ ಇನ್ನು ಹೆಚ್ಚು ಅದ್ರ ಬಗ್ಗೆ ನಾವು ತಿಳ್ಕೋಬೇಕು ಅನ್ನೋದಾದ್ರೆ ನಮ್ಮ ತೋಟಗಾರಿಕೆ ಇಲಾಖೆ ವತಿಯ ಒಂದು ಜೇನು ಕೃಷಿ ತರಬೇತಿ ಕೇಂದ್ರ ಇದೆ ಮಡಿಕೇರಿಯಲ್ಲಿ ಭಾಗಮಂಡಲದಲ್ಲಿ. ಅಲ್ಲಿ 3 ತಿಂಗಳ ತರಬೇತಿ ಕಾರ್ಯಕ್ರಮ ಇದೆ, ಸರ್ಟಿಫಿಕೇಟ್ ಕೋರ್ಸ್. ಸೊ ಅಲ್ಲಿ ಒಂದು 15-20 ಫಾರ್ಮರ್ಸ್ಗೆ ಅಲ್ಲಿ ತರಬೇತಿನ ಕೊಡ್ತಾರೆ, ಉಚಿತ ವಸತಿ ಇದೆ, ಮತ್ತೆ ಸ್ಟೈಪೆಂಡ್ ಶಿಷ್ಯ ವೇತನ ಸಹ 1,250 ಪ್ರತಿ ತಿಂಗಳಿಗೆ. ಸೊ ಇದನ್ನ ಏನಾದ್ರೂ ತುಂಬಾ ಅದರಲ್ಲಿ ಇಂಟ್ರೆಸ್ಟ್ ಇದ್ದು ಆ ರೀತಿ ಇದರಲ್ಲೇ ಹೋಗ್ಬೇಕು ಅನ್ನೋಂತ ರೈತರು ನಮ್ಮ ಇಲಾಖೆಯಲ್ಲಿ ಸಂಪರ್ಕಿಸಿದ್ರೆ ಹೆಚ್ಚು ಮಾಹಿತಿ ಕೊಡ್ತೀವಿ. ಇದು ಮೊದಲನೇದು ತರಬೇತಿ ಸರ್. ಎರಡನೇದಾಗಿ ಈಗ ಅವ್ರು ಶುರು ಮಾಡ್ಕೋಬೇಕು ಅಂತ ಹೇಳಿದ್ರೆ ಜೇನು ಪೆಟ್ಟಿಗೆಗಳು ಬೇಕಾಗುತ್ತೆ. ಸೊ ತರಬೇತಿಯಲ್ಲಿ ಆಸಕ್ತಿ ಇರುವಂತ ರೈತರಿಗೆ ನಾವು ಜೇನು ಪೆಟ್ಟಿಗೆಗಳನ್ನ ಸಹಾಯಧನ ರೂಪದಲ್ಲಿ ಕೊಡ್ತೇವೆ. ಸಾಮಾನ್ಯ ವರ್ಗದ ರೈತರಿಗಾದ್ರೆ 75% ಸಹಾಯಧನ. ಒಂದು ಪೆಟ್ಟಿಗೆಗೆ, ಒಂದು ಪೆಟ್ಟಿಗೆಯಲ್ಲಿ ಏನಿರುತ್ತೆ, ಜೇನು ಸಂಸಾರ ಕೋಣೆ, 8 ಫ್ರೇಮ್ ಇರುವಂತ ISI A ಮಾದರಿ ಅಂತ ಪೆಟ್ಟಿಗೆನ ನಾವು ಶಿಫಾರಸು ಮಾಡ್ತೇವೆ, ಕೊಡ್ತೇವೆ. ಸೊ ಅದರಲ್ಲಿ 8 ಫ್ರೇಮ್ ಇರುವಂತ ಇದಕ್ಕೆ ಸಂಸಾರ ಕೋಣೆ ಮತ್ತೆ ಜೇನು ಕೋಣೆ, ಒಂದು ಸ್ಟ್ಯಾಂಡ್. ಸೊ ಈ ಎಲ್ಲ ಸೇರಿಸಿ ಒಂದು ಯೂನಿಟ್ ಆಗುತ್ತೆ, 4,500 ಆಗುತ್ತೆ ಇದಕ್ಕೆ. ಇದರಲ್ಲಿ 75% ಸಾಮಾನ್ಯ ರೈತರಿಗೆ ಅಂದ್ರೆ 3,375 ರೂಪಾಯಿ ಸಹಾಯಧನ. ಅದೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ರೈತರಿಗೆ ಆದ್ರೆ 90% ಸಹಾಯಧನ, 4,050 ಒಂದು ಬಾಕ್ಸ್ಗೆ. ರೈತರು ಆಸಕ್ತಿ ಇದ್ರೆ ನಮ್ಮ ಮೊದಲಿಗೆ ನಮ್ಮ ಇಲಾಖೆಗೆ ಸಂಪರ್ಕ, ನಾವು ಅದನ್ನು ಜ್ಯೇಷ್ಠತೆ ಅದರಲ್ಲಿ ಅವರಿಗೆ ವಿತರಣೆ ಮಾಡ್ತೇವೆ. ಸಾಮಾನ್ಯ ರೈತರಿಗಾದ್ರೆ 1,125 ರೂಪಾಯಿ ಕಟ್ಟಿಸ್ಕೊಳ್ತೀವಿ. ಆದ್ರೆ ಇಂಪ್ಯಾನಲ್ಡ್ ಕಂಪನೀಸ್ ಇರ್ತವೆ, ಅವರಿಗೆ RTGS ಅಥವಾ ನೆಫ್ಟ್ ಮುಖಾಂತರ ಸಲ್ಲಿಸಿದ್ರೆ ಅದನ್ನ ನಮ್ಗೆ ಅರ್ಜಿ ಜೊತೆಗೆ ಕೊಟ್ಟಾಗ ನಾವು ಅದನ್ನ ವಿತರಣೆ ಮಾಡ್ತೀವಿ ಸರ್. ಇದು ಕ್ರಮ. ಒಂದು ಎರಡು ಬಾಕ್ಸ್ ಇಟ್ಕೊಂಡು ಆಗ್ಲೇ ನಾನು ಹೇಳ್ದಂಗೆ ಪರಾಗಸ್ಪರ್ಶಕ್ಕೆ ಸಾಕು ಅಂತ ಇರೋರು ಇದ್ದಾರೆ. ಇನ್ನ ಹೆಚ್ಚಾಗಿ ನಾವು ಕುಟುಂಬಗಳನ್ನ ಅಭಿವೃದ್ಧಿ ಪಡಿಸಿ ಅದನ್ನ ಮಾರಾಟ ಮಾಡೋದ್ರಿಂದ, ಜೇನುತುಪ್ಪವನ್ನ ಮಾರಾಟ ಮಾಡೋದ್ರಿಂದಾನೆ ನಾವು ಹೆಚ್ಚು ಆದಾಯನ ಗಳಿಸ್ಕೋಬೇಕು ಅಂತ ಇರುವಂತ ರೈತರಿಗೆ ಮಧುವನ ಮತ್ತು ಜೇನು ಸಾಕಾಣಿಕೆ ಒಂದು ಯೋಜನೆಯಲ್ಲಿ ಮಧುವನ ಅಂತ ಕೊಡ್ತೇವೆ. ಮಧುವನ ಅಂತ ಹೇಳಿದ್ರೆ ಇದೇ ರೀತಿ 18 ಬಾಕ್ಸ್, ಈಗ ಏನ್ ಹೇಳಿದೆ ಅದ ರೀತಿ 18 ಬಾಕ್ಸ್ ಗಳನ್ನ ಅವ್ರು ಇಟ್ಕೊಂಡು ಮಾಡ್ಬೇಕು. ಎರಡನೇದಾಗಿ ಅದೇ ಯೂನಿಟ್ ಅಲ್ಲಿ 10 ಮರಿ ಜೇನು ಸಾಕಾಣಿಕೆ ಬಾಕ್ಸ್, ಜಸ್ಟ್ 4 ಫ್ರೇಮ್ಸ್ ಇರುತ್ತೆ, ಚಿಕ್ಕ ಪೆಟ್ಟಿಗೆಗಳು. ಯಾಕಂದ್ರೆ ಅದರಲ್ಲಿ ಮೇನ್ ಉದ್ದೇಶ ಏನು ಅಂದ್ರೆ ಜೇನು ಕುಟುಂಬಗಳನ್ನ ಅವರು ಅಭಿವೃದ್ಧಿ ಪಡಿಸ್ಬಿಟ್ಟು ಮಾರಾಟ ಮಾಡ್ಬೇಕಾದ್ರೆ ಅದನ್ನ 10 ಮರಿ ಜೇನು ಪೆಟ್ಟಿಗೆಗಳು ಇರಬೇಕು. ಮತ್ತೆ ಅವರು ಒಂದು ಅಷ್ಟೊಂದು ಹ್ಯಾಂಡಲ್ ಮಾಡ್ಬೇಕಾಗಿರೋದ್ರಿಂದ ಪ್ರೊಟೆಕ್ಷನ್ ಗೋಸ್ಕರ ಮುಖ ಗ್ಲೌಸ್ ಆಗಿರ್ಬೋದು, ಗ್ಲೌಸ್, ಹೊಗೆ ತಿದಿ ಇಂಥವೆಲ್ಲ ಅದ್ರ ಜೊತೆಗೆ. ಸೊ ಇವೆಲ್ಲ ಸೇರಿಸಿ ಆ ಯೂನಿಟ್ ಕಾಸ್ಟ್ 1,00,000 ಆಗುತ್ತೆ. 75% ಸಬ್ಸಿಡಿ, 75,000 ಅವ್ರು ತಗೋಬಹುದು ಸರ್. ಈ ರೀತಿಯಾದ ಮಧುವನ ಒಂದು ಯೋಜನೆಯಲ್ಲಿ ಸರ್ ರೈತರಿಗೆ ನಾವು ಉತ್ತೇಜನ ಇಲಾಖೆ ವತಿಯಿಂದ ಕೊಡ್ತಾ ಇದ್ದೀವಿ. ಈಗ ಸಹಜವಾಗಿ ಮಧುವನ ಯೋಜನೆಯಲ್ಲಿ ನೀವು 18 ಪೆಟ್ಟಿಗೆಗಳನ್ನ ವಿತರಣೆಯನ್ನ ಮಾಡ್ತೀರಿ, ಇದಕ್ಕೆ ಆ ರೈತರು ಅವರದ್ದೇ ಆದಂತ ಏನಾದ್ರು ತೋಟವನ್ನು ಹೊಂದಿರಬೇಕು ಅಥವಾ ಆ ತರದ ಏನಾದ್ರು ಒಂದು ರಿಸ್ಟ್ರಿಕ್ಷನ್ಸ್ ಏನಾದ್ರು ಇದೆಯಾ ಹೇಗೆ ಅಂತ? ಹೌದು ಸರ್, ಕನಿಷ್ಠ ಒಂದು ಅಟ್ ಲೀಸ್ಟ್ ಅವರಿಗೆ ಒಂದು 10 ಗುಂಟೆ ಜಾಗ ಆದ್ರೂ ಇರಬೇಕು. ಯಾಕಂದ್ರೆ ಮಾಡೋದಕ್ಕೆ ಮಧುವನ ಮಾಡೋದಕ್ಕೆ 10 ಗುಂಟೆ ಜಾಗ ಆದ್ರೂ ಇರಬೇಕು. ನಮ್ಮ ರೈತ ಬಾಂಧವರು ಗಮನಿಸ್ಕೋಬೇಕು, ಸಹಜವಾಗಿ ಜೇನು ಕೃಷಿಯನ್ನ ಮಾಡಬೇಕು ಅನ್ನೋದಾದ್ರೆ 2 ದಿನಗಳ ತರಬೇತಿಯನ್ನ ನೀಡ್ತಾರೆ. ಹೆಚ್ಚಿನ ಒಂದು ಆಸಕ್ತಿ ಇದ್ದು ಏನಾದರೂ ಅದರಲ್ಲೇ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಹೆಚ್ಚಿನ ನೈಪುಣ್ಯತನ ಪಡ್ಕೋಬೇಕು ಅನ್ನೋದಾದ್ರೆ 3 ತಿಂಗಳ ತರಬೇತಿಯನ್ನ ಉಚಿತ ಊಟ ವಸತಿಯೊಂದಿಗೆ ನೀಡ್ತಾರೆ, ಜೊತೆಗೆ ಶಿಷ್ಯ ವೇತನವನ್ನು ಕೂಡ ನೀಡ್ತಾರೆ. ಇಲ್ಲ, ನಾನು ವಿಶೇಷವಾದಂತಹ ಯೋಜನೆ ಮಧುವನ ಯೋಜನೆಯಲ್ಲಿ ಬಳಸಿಕೊಂಡು ಜೇನು ಹುಳುಗಳ ಅಭಿವೃದ್ಧಿ ಮಾಡಿ ಜೇನು ತುಪ್ಪವನ್ನು ಮಾರಾಟ ಮಾಡ್ತೇನೆ ಅನ್ನೋದಾದ್ರೆ ಈ ಒಂದು ಯೋಜನೆಯ ಸೌಲಭ್ಯವನ್ನು ನಮ್ಮ ರೈತ ಬಾಂಧವರು ಮಾಡ್ಕೊಳ್ಬಹುದು. ಇಷ್ಟೆಲ್ಲ ಮಾಡಬೇಕು ಅಂತಂದ್ರೆ ಮೇಡಮ್, ಸಹಜವಾಗಿ ಇವುಗಳ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಜೇನು ಸಾಕಾಣಿಕೆ ಮಾಡುವಂತಹ ನಮ್ಮ ರೈತ ಬಾಂಧವರು ಜೇನು ಕುಟುಂಬಗಳನ್ನ ಯಾವ ಉದ್ದೇಶಕ್ಕಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳ್ತೀರಿ? ನೈಸರ್ಗಿಕವಾಗಿ ಅವು ಇರುತ್ತವೆ, ಆದ್ರೆ ನಾವು ಪೆಟ್ಟಿಗೆಯಲ್ಲಿ ಅದನ್ನ ಸಾಕಾಣಿಕೆ ಮಾಡಬೇಕಾದ್ರೆ ನಿರ್ವಹಣೆ ಮಾಡಬೇಕಾಗಿರೋದು ಬಹಳ ಮುಖ್ಯ. ಒಂದೇ ಪೆಟ್ಟಿಗೆ ಇರಲಿ ಅಥವಾ ಮಧುವನ ಮಾಡುವಂತ ರೈತರು 10-18 ಪೆಟ್ಟಿಗೆಗಳು ಇಟ್ಕೊಂಡ್ರು ನಿರ್ವಹಣೆ ಮಾಡ್ಬೇಕು. ಒಂದೇ ಆದ್ರೂ 18 ಪೆಟ್ಟಿಗೆ ಆದ್ರೂ ನಿರ್ವಹಣೆ ಮಾಡ್ಲೇಬೇಕಾಗುತ್ತೆ. ಕುಟುಂಬಗಳನ್ನ ನಾವು ರಕ್ಷಣೆ ಮಾಡ್ಕೋಬೇಕು, ಅದನ್ನ ಬಲಿಷ್ಠಗೊಳಿಸಬೇಕು ಅಂತ ಹೇಳಿದ್ರೆ ನಾವು ನಿರ್ವಹಣೆ ಮಾಡ್ಕೋಬೇಕಾಗುತ್ತೆ. ನಿರ್ವಹಣೆ ಅಂತ ಹೇಳಿದ್ರೆ ಬೇಸಿಕಲಿ ಸರ್ ಅದಕ್ಕೆ ಹವಾಮಾನ ಮತ್ತೆ ಆಹಾರ ಅವಲಂಬಿತವಾಗಿ ಇರ್ತವೆ. ಆಹಾರ ಸಂಪತ್ತು ಮತ್ತೆ ಆ ಪ್ರದೇಶಕ್ಕೆ ಅನುಗುಣವಾದ ಹವಾಮಾನ. ಸೊ ಈ ಎರಡು ಅವಲಂಬಿತವಾಗಿ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಸೊ ನಾವು ನಿರ್ವಹಣೆ ಅಂತ ಹೇಳಿದ್ರೆ ನಾವು 3 ಋತುಗಳು ಬರ್ತವೆ, ಚಳಿಗಾಲ, ಮಳೆಗಾಲ ಮತ್ತೆ ಬೇಸಿಗೆಗಾಲ. ಜೂನ್ ಇಂದ ಸೆಪ್ಟೆಂಬರ್, ಕೆಲವು ಮಳೆ ಪ್ರದೇಶಗಳಲ್ಲಿ ಮಲೆನಾಡು ಪ್ರದೇಶ ಅಕ್ಟೋಬರ್ ವರೆಗೂ ಬರುತ್ತೆ. ಈಗ ಚಳಿಗಾಲ ಅಂತ ಹೇಳಿದ್ರೆ ನಾವು ಅಕ್ಟೋಬರ್ ನವೆಂಬರ್ ಇಂದ ಹಿಡಿದು ಫೆಬ್ರವರಿ ವರೆಗೂ ಚಳಿಗಾಲ ಆಗಿರುತ್ತೆ. ಈಗ ಬೇಸಿಗೆ ಇನ್ನೇನು ಶುರುವಾಗುತ್ತೆ, ಮಾರ್ಚ್ ಇಂದ ಮೇ ವರೆಗೂ. ಈ ಟೈಮಲ್ಲಿ ನಮಗೆ ಹವಾಮಾನ ಮತ್ತೆ ಆಹಾರ ಎರಡರ ಒಂದು ಇದನ್ನ ಗಮನದಲ್ಲಿ ಇಟ್ಕೊಂಡು ನಾವು ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಸಹಜವಾಗಿ ಜೇನು ಸಾಕಾಣಿಕೆ ಮಾಡುವ ರೈತ ಬಾಂಧವರು ಮುಖ್ಯವಾಗಿ ಗಮನಿಸ್ಕೋಬೇಕು, ನೈಸರ್ಗಿಕವಾಗಿ ಇರತಕ್ಕಂತಹ ಒಂದು ಹುಳುವನ್ನ ನಾವು ಪೆಟ್ಟಿಗೆಯಲ್ಲಿ ಸಾಕಾಣಿಕೆ ಮಾಡಬೇಕು ಅಂತಂದಾಗ ಮೂಲಭೂತವಾಗಿ ನಾವು ಅದರ ನಿರ್ವಹಣೆಯನ್ನ ಯಾವ ಉದ್ದೇಶಕ್ಕೆ ಮಾಡಬೇಕು ಅನ್ನೋದಾದ್ರೆ ಪೆಟ್ಟಿಗೆಯಲ್ಲಿ ಇಡಬೇಕಾಗಿರೋದ್ರಿಂದ ಅದರ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ತಾವು ಹೇಳಿದಾಗೆ ಇಲ್ಲಿ ಎರಡು ವಿಚಾರಗಳು ಬಹಳ ಮುಖ್ಯ, ಒಂದು ಕಾಲಮಾನ, ಮತ್ತೊಂದು ಅದಕ್ಕೆ ಆಹಾರಗಳ ಪೂರೈಕೆ. ತಾವು ಮಾತಾಡ್ತಾ ಹೇಳಿದ್ರೆ ಈಗಾಗಲೇ ಋತುಗಳ ವಿಚಾರವನ್ನ ಹೇಳಿದ್ರಿ. ಈಗ ಸಹಜವಾಗಿ ಬೇಸಿಗೆ, ಚಳಿ ಹಾಗೂ ಮಳೆಗಾಲ, ಇನ್ನೇನು ಚಳಿಗಾಲ ಮುಗಿತಾ ಇದೆ, ಬೇಸಿಗೆಯ ಆರಂಭ, ಇಂತಹ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಅಂತಂದ್ರೆ ಬೇಸಿಗೆ ಕಾಲದಲ್ಲಿ ಜೇನು ಕುಟುಂಬಗಳನ್ನ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋ ಕುರಿತಂತೆ ವಿಚಾರಗಳನ್ನ ತಿಳಿಸ್ಕೊಡಿ. ತಾವು ಹೇಳದಂಗೆ ಈಗ ಮಾರ್ಚ್ ಇಂದ ಇನ್ನು ಬೇಸಿಗೆ ಶುರುವಾಗುತ್ತೆ. ಬೇಸಿಗೆಯಲ್ಲಿ ಹೆಚ್ಚಾಗಿ ಉಷ್ಣಾಂಶ ಇರುತ್ತೆ, ಆಹಾರ ಕೊರತೆ ಇರುತ್ತೆ. ಸೊ ಇದೆರಡು ನಾವು ಬೇಸಿಕ್ ಆಗಿ ನೋಡ್ಬೇಕಾದ್ರೆ ಜೇನು ಕುಟುಂಬಗಳಿಗೆ ಆಹಾರ ಕೊರತೆ ಯಾವಾಗ ಆಗುತ್ತೆ, ಅವು ಪರಾರಿ ಆಗೋ ಸಂಭವ ಇರುತ್ತೆ. ಆಹಾರ ಕೊರತೆ ಆದಾಗ ರಾಣಿ ಮೊಟ್ಟೆ ಇಡೋದು ಸಹಜವಾಗಿ ಕಡಿಮೆ ಮಾಡ್ಕೊಳ್ಳುತ್ತೆ. ಕೆಲಸಗಾರ ನೊಣಗಳ ಸಂಖ್ಯೆ ಕಡಿಮೆ ಆದಾಗ ಬಲಹೀನ ಆಗುತ್ತೆ ಕುಟುಂಬ, ಮತ್ತೆ ಪರಾರಿ ಆಗೋ ಸಂಭವ ಇರುತ್ತೆ. ಇದನ್ನ ನಾವು ನಿರ್ವಹಣೆ ಮಾಡಬೇಕಾದ್ರೆ ಅದಕ್ಕೆ ಕೃತಕ ಆಹಾರ ಕೊಡಬೇಕು. ನೋಡ್ಕೊಂಡು ಅದಕ್ಕೇನಾದ್ರು ಆಹಾರ ತುಂಬಾನೇ ಕಡಿಮೆ ಆಗಿದೆ, ಆಕ್ಟಿವಿಟಿ ಕಡಿಮೆ ಆಗಿದೆ ಅಂತ ಹೇಳಿದಾಗ ಕೃತಕ ಆಹಾರನ ನಾವು ಕೊಡಬೇಕಾಗುತ್ತೆ. ಅದು ಸಕ್ಕರೆ ಪಾಕನ ಯೂಶಲಿ ನಾವು ರೆಕಮೆಂಡ್ ಮಾಡ್ತೀವಿ. ಒಂದು ಲೋಟ ಸಕ್ಕರೆಗೆ ಒಂದು ಲೋಟ ನೀರನ್ನ ಬೆರೆಸಿ ಸ್ವಲ್ಪ ಅದನ್ನ ಕಾಯಿಸಿ ತಣ್ಣಗಾದ ನಂತರ ಒಂದು ಕಪ್ಪಲ್ಲಿ ಅದನ್ನ ಸಂಸಾರ ಕೋಣೆದ ಮೇಲೆ ಮೇಲ್ಭಾಗದಲ್ಲಿ ಅದನ್ನ ಇಟ್ಟು ಹುಳಗಳು ಅದನ್ನ ಹೋಗಿ ಅದನ್ನ ಹೀರೋ ಅಂತ ಇದಕ್ಕೆ ಕಡ್ಡಿ ಏನಾದ್ರೂ ಒಂದು ಸಪೋರ್ಟ್ ಕೊಟ್ಟು ಕೊಡಬೇಕಾಗುತ್ತೆ. ಸೊ ಇದು ಮೊದಲನೇ ಕ್ರಮ ಆಹಾರದಲ್ಲಿ. ಇದು ಮಳೆಗಾಲದಲ್ಲೂ ಸಹ ನಾವು ಕೊಡ್ತೀವಿ. ಮಳೆಗಾಲದಲ್ಲಿ ಅದು ಆಹಾರಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತಿಲ್ಲ. ಅಂತ ಸಂದರ್ಭದಲ್ಲೂ ಯಾವಾಗ ಆಹಾರ ಕೊರತೆ ಆಗುತ್ತೆ ಅಂತ ಸಂದರ್ಭದಲ್ಲಿ ನಾವು ಕೃತಕ ಆಹಾರನ ಕೊಡಬೇಕಾಗುತ್ತೆ ಸರ್. ಸೊ ಪರಾರಿ ಆಗೋದನ್ನು ನಾವು ಅಲ್ಲಿ ತಡೆಗಟ್ಟಬಹುದು. ರಾಣಿ ಗೂಡಿಂದ ಹೊರಗಡೆ ಹೋದ್ರೆ ಅದ್ರ ಜೊತೆಗೆ ಎಲ್ಲ ಕುಟುಂಬನು ಪರಾರಿ ಆಗೋದ್ರಿಂದ ರಾಣಿ ಗೇಟ್ ಅಂತ ಒಂದು ಬರುತ್ತೆ. ಆ ರಾಣಿ ಗೇಟ್ ನ ನಾವು ಮುಖ ದ್ವಾರದಲ್ಲಿ ಎಂಟ್ರೆನ್ಸ್ ಅಲ್ಲಿ ನಾವು ಅಳವಡಿಸಬೇಕಾಗುತ್ತೆ. ಸೊ ಅದನ್ನ ನಾವು ಕುಟುಂಬನ ನಾವು ಸೇಫ್ ಗಾರ್ಡ್ ಮಾಡ್ಕೋಬಹುದು. ಅದು ಆಹಾರಕ್ಕೆ ಸಂಬಂಧಪಟ್ಟಂಗೆ. ಎರಡನೇದು ನಾವು ಉಷ್ಣಾಂಶ. ಈಗ ನಾವು ಬೇಸಿಗೆಯಲ್ಲಿ ಉಷ್ಣಾಂಶ ಜಾಸ್ತಿ ಆಗಿ ಹೆಚ್ಚಾಗುತ್ತೆ. ಸೊ ನಾವು ಎಲ್ಲಿ ಜೇನು ಪೆಟ್ಟಿಗೆನ ಇಟ್ಟಿದೀವಿ ಅನ್ನೋದನ್ನ ನಾವು ನೋಡ್ಬೇಕು. ನೆರಳಿರ್ಬೇಕು ಅದಕ್ಕೆ ಮೊದಲನೇದಾಗಿ ಬೇಸಿಗೆಯಲ್ಲಿ. ಸೊ ಒಂದು ಮರದ ಕೆಳಗೆ ಎಲ್ಲಾದ್ರೂ ನೆರಳಿರೋಂತ ಜಾಗದಲ್ಲಿ ಅದನ್ನ ಇಡಬೇಕು. ಮರದ ಕೆಳಗೆ ಅಂತ ಹೇಳಿದ್ರೆ ಇರುವೆಗಳು ಅವೆಲ್ಲ ನೈಸರ್ಗಿಕ ಶತ್ರುಗಳು ಏನಿದಾವೆ ಅದನ್ನು ಗಮನಿಸಿಕೊಂಡು ನಾವು ಅಲ್ಲಿನ ಇಡಬೇಕಾಗುತ್ತೆ. ಅದಕ್ಕೆ ಸ್ಟ್ಯಾಂಡ್ ಇರುತ್ತೆ ಸರ್. ಅದು ಸ್ಟ್ಯಾಂಡ್ ಅಲ್ಲಿ ಒಂದು ಆಂಟ್ವೆಲ್ ಅಂತ ಒಂದು ಕಪ್ ಕೊಟ್ಟಿರ್ತಾರೆ. ಆ ಕಪ್ ಅಲ್ಲಿ ನಾವು ನೀರ್ ಹಾಕಿಡ್ತೇವೆ. ಆ ಸ್ಟ್ಯಾಂಡ್ ಮೇಲೆ ಏನಾದ್ರೂ ಇರುವೆ ಹೋದ್ರೆ ಮತ್ತೆ ಮುಂದಕ್ಕೆ ಬಾಕ್ಸ್ ವರೆಗೂ ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಕೆಲವು ಇಷ್ಟೊಂದು ರೈತರು ಅದಕ್ಕೆ ಏನು ನೀರ್ ಏನು ಹಾಕದೆ ಹಾಗೆ ಬಿಟ್ಟಿರ್ತಾರೆ. ಕೆಲವರು ಗ್ರೀಸ್ ನಾವು ಸಹ ಸವರ್ತಾರೆ ಸ್ಟ್ಯಾಂಡ್ ಮೇಲೆ ಇರುವೆ ಹತ್ತಬಾರ್ದು ಅಂತೇಳಿ. ಯಾವ್ದಾದ್ರು ಒಂದು ಕ್ರಮ ಅನುಸರಿಸಿ ನೈಸರ್ಗಿಕ ಶತ್ರುಗಳನ್ನು ಸಹ ಅದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಆ ರೀತಿ ನಾವು ನೆರಳನ್ನ ಒದಗಿಸ್ಬೇಕು. ಈಗ ತುಂಬಾ ತಾಪಮಾನ ಇತ್ತು ಅಂತ ಇದ್ದ ಪಕ್ಷದಲ್ಲಿ ಅದಕ್ಕೆ ಹುಲ್ಲಿನ ಒಂದು ಚಾವಣೆ ಹುಲ್ಲ ಅಥವಾ ಏನಾದ್ರೂ ಒಂದು ನೆರಳು ಬರ ರೀತಿ ಮಾಡ್ಬೇಕು. ಇಲ್ಲ ಗೋಣಿ ಚೀಲನ ನೀರಲ್ಲಿ ನೆನೆಸ್ಬಿಟ್ಟು ಬಾಕ್ಸ್ ಮೇಲೆನೂ ಇಡ್ತಾರೆ, ಸ್ವಲ್ಪ ಉಷ್ಣಾಂಶ ಕಡಿಮೆ ಆಗುತ್ತೆ ಅಂತ. ಬಾಕ್ಸ್ ಒಳಗಡೆನು ಉಷ್ಣಾಂಶನ ನಿರ್ವಹಣೆ ಮಾಡ್ಬೇಕಾಗುತ್ತೆ. ಅದ್ ಹೇಗೆ ಅಂತಂದ್ರೆ ನೋಡಿ ಸರ್, ನೈಸರ್ಗಿಕವಾಗಿ ಹುಳುಗಳು ತಾವೇನೇ ಉಷ್ಣಾಂಶ ಜಾಸ್ತಿ ಆದಾಗ ರೆಕ್ಕೆಗಳನ್ನ ಬಡದು ಉಷ್ಣಾಂಶ ಕಡಿಮೆ ಮಾಡ್ಕೊಳ್ತವೆ. ನಾವು ಕೆಲವು ಸಂದರ್ಭದಲ್ಲಿ ಬಾಕ್ಸ್ ನ ಓಪನ್ ಮಾಡಿ ನೋಡಿದಾಗ ಅದು ಮುಚ್ಚಳದ ಕೆಳಗಡೆ ಬೆವರಿನ ಹನಿ ತರ ಇರ್ತವೆ ಗುಳ್ಳೆಗಳು, ನೀರಿನ ಗುಳ್ಳೆ. ಅಲ್ಲಿ ಅದು ರಕ್ಕೆ ಬಡದು ಉಷ್ಣಾಂಶ ಕಡಿಮೆ ಮಾಡ್ಕೊಂಡಿದೆ, ಉಷ್ಣಾಂಶ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ಒಂದು ಸೂಚನೆ. ಸೊ ಆ ರೀತಿ ನೈಸರ್ಗಿಕವಾಗಿ ಮಾಡ್ಕೊಳ್ತವೆ. ಆಗ ಬಾಕ್ಸ್ ಒಳಗೆ ಜಾಸ್ತಿ ಆದಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಸಂಸಾರ ಕೋಣೆಯಲ್ಲಿ ಕೆಲವು ಸಲ 8 ಫ್ರೇಮ್ ಇರುತ್ತೆ. 8 ಫ್ರೇಮ್ ಅಲ್ಲಿ ಹುಳಗಳು ಆಹಾರ ಕೊರತೆಯಿಂದಾಗ್ಲಿ ಏನೋ ಒಂದು 3-4 ಫ್ರೇಮ್ ಅಲ್ಲಿ ಮಾತ್ರ ಅದು ಇರುತ್ತೆ, ಮಿಕ್ಕಿದ್ದೆಲ್ಲ ಎರಿಗಳು ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಖಾಲಿ ಇರುವಂತ ಚೌಕಟ್ಟುಗಳನ್ನ ತೆಗೆದು ಬಿಡ್ಬೇಕು. ತೆಗೆದು ಬಿಟ್ಟು ಒತ್ತರಿಸುವ ಹಲಗೆ ಅಂತ ಬರುತ್ತೆ. ಸೊ ಅದನ್ನ ನಾವಲ್ಲಿ ಕೊಡೋದ್ರಿಂದ ಅದರದ್ದು ಸ್ಪೇಸ್ ಕಡಿಮೆ ಆಗುತ್ತೆ. ಸೊ ಅದನ್ನ ಉಷ್ಣಾಂಶನ ನಿರ್ವಹಣೆ ಮಾಡ್ಕೊಳ್ಳಕ್ಕೆ ಅದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಅದು ಬಲಿಷ್ಠ ಆಗ್ತಾ ಇದ್ದಂಗೆ ಇನ್ನೊಂದು ಎಕ್ಸ್ಟ್ರಾ ಚೌಕಟ್ಟನ್ನ ಕೊಡ್ಕೊಂಡು ನಾವು ಅಭಿವೃದ್ಧಿ ಪಡಿಸ್ತಾ ಹೋಗ್ಬಹುದು. ಇದು ಒಂದು ಮೇಜರ್ ಆಗಿ ನಾವು ನೋಡ್ಕೊಬೇಕು ಸರ್, ಇದು ಉಷ್ಣಾಂಶ. ಮೂರನೇದಾಗಿ ಶುಭ್ರವಾದ ಒಂದು ನೀರನ್ನು ಬೇಕಾಗುತ್ತೆ ಅದಕ್ಕೆ. ಅಲ್ಲಿ ಎಲ್ಲಿ ಹಾರಾಟ ಇರುತ್ತೆ ಸುತ್ತಮುತ್ತ ನೀರು ಸಿಗೋ ಹಾಗೆ ನಾವು ನೀರನ್ನು ಕೊಡ್ಬೇಕಾಗುತ್ತೆ, ವ್ಯವಸ್ಥೆ ಮಾಡ್ಬೇಕಾಗುತ್ತೆ. ಇನ್ನ ನಾವು ನಾಲ್ಕನೇದಾಗಿ ನೋಡ್ಬೇಕಂದ್ರೆ ಸ್ವಚ್ಛತೆ, ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು. ವಾರಕ್ಕೊಮ್ಮೆ, ಬಹಳ ಮುಖ್ಯ ಇದು. ವಾರಕ್ಕೊಮ್ಮೆ ಆದ್ರೂ ನಾವು ಅದನ್ನ ತೆಗೆದು ಕೆಳಗಡೆ ತಳಮಲೆಗೆ ಅಥವಾ ತಳಮನೆ ಅಂತ ಏನ್ ಹೇಳ್ತೀವಿ ಅದನ್ನ ಸ್ವಚ್ಛ ಮಾಡಬೇಕು. ಇಲ್ಲಾಂದ್ರೆ ಈ ಮೇಣ ಏನಿದೆ ಅದನ್ನ ತಿನ್ನುವಂತ ಪತಂಗಗಳೆಲ್ಲ ಬಂದು ಸೇರ್ಕೊಳ್ಳೋದು ಇವೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಸ್ವಚ್ಛತೆ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ವಾರಕ್ಕೊಮ್ಮೆ ಆದ್ರೂ ನಾವು ಅದನ್ನ ತೆಗೆದು ನೋಡ್ಬೇಕು. ತೀರಾನೇ ಅದು ಉಷ್ಣಾಂಶ ಇದೆ ಅನ್ನೋದಾದ್ರೆ ಗಾಳಿ ಆಡೋದಕ್ಕೆ ನಾವು ಅವಕಾಶ ಮಾಡ್ಕೊಡ್ಬೇಕಾಗುತ್ತೆ. ಚಿಕ್ಕದಾಗಿ ಕಡ್ಡಿ ಏನಾದ್ರೂ ಆ ತಳಮನೆ ಮತ್ತೆ ಸಂಸಾರ ಕೋಣೆ ಮಧ್ಯದಲ್ಲಿ ಒಂದು ಕಡ್ಡಿ, ಅಥವಾ ಸಂಸಾರ ಕೋಣೆಗೆ ಮತ್ತೆ ಜೇನು ಕೋಣೆಗೆ, ಜೇನು ಕೋಣೆ ಯೂಶಲಿ ನಾವು ಕೊಡೋದಿಲ್ಲ, ಇದ್ರೆ ಅದನ್ನ ಏನಾದ್ರೂ ಅಲ್ಲಿಗೂ ಕೊಟ್ಟು ಗಾಳಿ ಆಡೋ ಹಾಗೆ ನಾವು ನೋಡ್ಕೋಬಹುದು ಸರ್. ಇದು ಒಂದು ರೀತಿಯಾದ ಬೇಸಿಗೆಗಾಲದಲ್ಲಿ ತೆಗೆದುಕೊಳ್ಬೇಕಾದ್ರೆ ಒಂದು ಕ್ರಮ. ಅಂತೂ ಇದೆಲ್ಲ ನೋಡ್ಕೊಂಡಾಗ್ಲೂ ಕೆಲ ಸಲ ಏನಾಗುತ್ತೆ ಅಂದ್ರೆ ಬಲಹೀನ ಆಗೊಂಡು ಗೂಡುಗಳು ಪರಾರಿ ಆಗ್ತವೆ. ಸೊ ಅದನ್ನ ನಾವು ಬಲಹೀನ ಆದಾಗ ಅದನ್ನ ನಾವು ಎರಡು ಕುಟುಂಬಗಳನ್ನ ಒಂದುಗೂಡಿಸೋದ್ರಿಂದ ನಾವು ಅದನ್ನ ಸಂರಕ್ಷಣೆ ಮಾಡ್ಕೋಬಹುದು. ಈಗ ಪ್ರಮುಖವಾಗಿ ಅಭಾವ ಕಾಲ, ಬೇಸಿಗೆ ಅಂತಂದ್ರೆ ಅಭಾವ ಕಾಲ. ಸಹಜವಾಗಿ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಕೂಡ ಬೇಸಿಗೆ ಅಂತಂದ್ರೆ ಅಭಾವ ಕಾಲನೇ. ಯಾಕೆಂತಂದ್ರೆ ಇಲ್ಲಿ ಬಿಸಿಲು ಹೆಚ್ಚಾಗಿರುವ ಸಂದರ್ಭ ಯಾವುದೇ ಒಂದು ಆಹಾರಗಳ ಲಭ್ಯತೆ ಕಡಿಮೆ ಆಗುತ್ತೆ. ಹಾಗಾಗಿ ಜೇನು ಕೃಷಿಯಲ್ಲಿ ತೊಡಗಿರುವಂತಹ ನಮ್ಮ ರೈತ ಬಾಂಧವರು ಮುಖ್ಯವಾಗಿ ಅವುಗಳಿಗೆ ಆಹಾರ ಪೂರೈಕೆಯನ್ನ ಮಾಡಬೇಕು, ನೀರನ್ನ ಒದಗಿಸ್ಬೇಕು, ನೆರಳನ್ನ ಕಾಪಾಡಬೇಕು, ಜೊತೆಗೆ ಉಷ್ಣಾಂಶವನ್ನ ತಡೆಗಟ್ಟಬೇಕು. ಈಗ ಸಹಜವಾಗಿ ನಾವೇ ಈಗ ಒಂದು ಬಿಸಿಲಿನಲ್ಲಿ ಓಡಾಡಬೇಕು ಅಂತಂದಾಗ ಹೇಗೆ ತುಂಬಾ ಬೆವರ್ತೀವಿ, ದಣುವಾಗುತ್ತೆ ನಮಗೆ. ನಾವು ಕೂಡ ನೆರಳನ್ನ ಬಯಸಿ ನೆರಳಿಗೆ ಹೋಗ್ತೇವೆ. ಅದೇ ರೀತಿ ನಾವು ನಮ್ಮ ಈ ಒಂದು ಜೇನು ಹುಳುಗಳಿಗೆ ನೆರಳನ್ನ ಮಾಡಬೇಕಾದ ತುಂಬಾ ಅನಿವಾರ್ಯ ಅಂತ ಹೇಳಿ ತಾವು ಮಾತನಾಡ್ತಾ ಹೇಳಿದ್ರಿ. ಇಂತಹ ಸಂದರ್ಭದಲ್ಲಿ ಸಹಜವಾಗಿ ಜೇನು ಹುಳುಗಳು ಗೂಡನ್ನು ಬಿಟ್ಟೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ, ಇಲ್ಲ ಅಂತಂದ್ರೆ ಬಲಹೀನಗೊಳ್ತವೆ. ಅಂತಂದ್ರೆ ಬಲಹೀನ ಅಂತಂದ್ರೆ ಸಹಜವಾಗಿ ಆಹಾರ ಪೂರೈಕೆ ಕಡಿಮೆ ಆದಾಗ ಬಲಹೀನ ಆಗ್ತವೆ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಬಲಹೀನ ಗೂಡುಗಳನ್ನ ಒಂದು ಮಾಡೋದು ಹೇಗೆ ಮೇಡಮ್? ಎರಡು ಬಲಹೀನ ಕುಟುಂಬಗಳನ್ನ ಒಂದು ಮಾಡಬಹುದು, ಅಥವಾ ಒಂದು ಬಲಹೀನ ಕುಟುಂಬನ ಬಲಿಷ್ಠ ಕುಟುಂಬ ಜೊತೆಗೆ ಬೆರೆಸಿ ಒಂದುಗೂಡಿಸಬಹುದು. ಆ ರೀತಿ ಮಾಡೋದ್ರಿಂದ ನಾವು ಅದನ್ನ ಸಂರಕ್ಷಿಸ್ಕೋಬಹುದು, ನಿರ್ವಹಣೆ ಮಾಡಬಹುದು. ಸೊ ಬಲಹೀನ ಅಂತ ಆದಾಗ ಒಂದು ಹಳೆ ರಾಣಿ ವಯಸ್ಸಾಗಿ ಅದಕ್ಕೆ ಮೊಟ್ಟೆ ಇಡುವಂತ ಕೆಪಾಸಿಟಿ ಕಡಿಮೆ ಆಗಿದ್ರು ಬಲಹೀನ ಆಗುತ್ತೆ, ಅದನ್ನು ಬಲಹೀನ ಕುಟುಂಬ ಕರೀತಾರೆ. ಇಲ್ಲ ಈ ಬೇರೆ ಏನಾದ್ರು ಈ ರೀತಿ ತಾವು ಹೇಳಿದಾಗೆ ಆಹಾರ ಕೊರತೆಯಿಂದ ಸಂಖ್ಯೆ ಕಡಿಮೆ ಆಗಿ ಹುಳಗಳ ಸಂಖ್ಯೆ ಕಡಿಮೆ ಆದ್ರೂ ಬಲಹೀನ. ಸೊ ಅಂತ ಟೈಮಲ್ಲಿ ನಾವು ಅದನ್ನ ಎರಡು ಕುಟುಂಬಗಳನ್ನ ಒಂದುಗೂಡಿಸಬೇಕಾಗುತ್ತೆ. ಸೊ ಇದು ನೇರವಾಗಿ ನಾವು ಒಂದುಗೂಡಿಸಿದ್ರೆ ಅದಕ್ಕೆ ಒಂದೊಂದು ಕುಟುಂಬಕ್ಕೆ ಅದರದೇ ಆದ ವಾಸನೆ ಇರುತ್ತೆ, ಚಟುವಟಿಕೆ ಇರುತ್ತೆ, ನಡವಳಿಕೆಗಳಿರುತ್ತೆ. ಅದು ನೇರವಾಗಿ ಒಂದುಗೂಡಿಸ್ಬಿಟ್ರೆ ಅದು ಎರಡು ಕುಟುಂಬಗಳನ್ನು ಕಿತ್ತಾಡಿ ಹುಳಗಳು ಸತ್ತು ಹೋಗ್ತವೆ, ಸಂಘರ್ಷ ಆಗ್ತವೆ. ಸೊ ಅದನ್ನ ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಂದು ಅದಕ್ಕೆ ಮೆಥಡ್ಸ್ ಇರ್ತವೆ, ಕ್ರಮಗಳಿದೆ, ಅದನ್ನ ಅನುಸರಿಸಿ ನಾವು ಒಂದುಗೂಡಿಸಬೇಕಾಗುತ್ತೆ. ಅದಕ್ಕೆ ನ್ಯೂಸ್ ಪೇಪರ್ ಮೆಥಡ್ ಅಂತ ಒಂದಿದೆ ಸರ್. ಸೊ ನಾವು ಸಂಸಾರ ಕೋಣೆ ಇದೆಯಲ್ಲ, ಆ ಅಳತೆ ನ್ಯೂಸ್ ಪೇಪರ್ನ ಕಟ್ ಮಾಡಿಕೊಂಡು ಅದಕ್ಕೆ ಸಣ್ಣ ರಂಧ್ರಗಳನ್ನ ಮಾಡಿ ಜೇನುತುಪ್ಪವನ್ನ ಎರಡು ಕಡೆನು ಎರಡು ಬದಿ ಸವರ್ಬೇಕಾಗುತ್ತೆ. ಸವರ್ಬಿಟ್ಟು ಆ ಜೇನು ಸಂಸಾರ ಕೋಣೆ ಇದೆಯಲ್ಲ ಬಲಹೀನಗೊಂಡಿರೋದು, ಅದ್ರ ಮೇಲ್ಗಡೆ ಈ ಪೇಪರ್ನ ಇಟ್ಟು ಅದ್ರ ಮೇಲೆ ಇನ್ನೊಂದು ಕುಟುಂಬ ಜೇನು ಸಂಸಾರ ಕೋಣೆನ ಇಡಬೇಕಾಗುತ್ತೆ. ಸೊ ಆಗೇನಾಗುತ್ತೆ, ಅದ್ರ ಆಹಾರ ಅದನ್ನ ಜೇನು ಸವಿಯೋದಕ್ಕೆ ಎರಡು ಕುಟುಂಬದ ನೊಣಗಳನ್ನು ಬಂದು ಸವಿಯಕ್ಕೆ ಬರ್ತವೆ. ಬಂದಾಗ ಅದು ಕಾಲಕ್ರಮೇಣ ಅದು ವಾಸನೆ ಹೊಂದಾಣಿಕೆ ಆಗಿ ಎರಡು ಕುಟುಂಬನು ಒಂದು ಸೇರ್ತವೆ. ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಅಂತ ಹೇಳಿದ್ರೆ ಹೊಗೆ ಕೊಡೋದ್ರಿಂದ, ಹೊಗೆ ಸ್ವಲ್ಪ ಹೆಚ್ಚಾಗಿ ನಾವು ಕೊಡುವಾಗ ಆ ವಾಸನೆ ಕಡಿಮೆ ಆಗುತ್ತೆ. ಸೊ ಆ ರೀತಿಯನ್ನು ಎರಡನ್ನೂ ಒಂದು ಸೇರ್ತವೆ ಸರ್. ಸೊ ಈ ರೀತಿ ನಾವು ಎರಡು ಬಲಹೀನ ಕುಟುಂಬಗಳನ್ನ ಒಂದುಗೂಡಿಸಿ ನಾವು ಸಂರಕ್ಷಣೆ ಮಾಡಿಕೊಳ್ಬಹುದು. ಮೇಡಮ್, ಈ ಬಲಹೀನ ಗೂಡುಗಳನ್ನ ಒಂದುಗೂಡಿಸುವ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಗಮನಿಸ್ಕೋಬೇಕಾಗತ್ತೆ ನಮ್ಮ ಈ ಒಂದು ಜೇನು ಕೃಷಿಯನ್ನ ಮಾಡ್ತಕ್ಕಂತಹ ರೈತ ಬಾಂಧವರು. ಯಾವ ಸಂದರ್ಭದಲ್ಲಿ ಈ ಗೂಡುಗಳನ್ನ ಒಂದು ಮಾಡಬೇಕು ಅಂತ ಹೇಳ್ತಾರೆ? ಮುಖ್ಯವಾಗಿ ಸಂಜೆ ಟೈಮಲ್ಲಿ ಮಾಡಬೇಕಾಗುತ್ತೆ ಸರ್. ಯಾಕಂದ್ರೆ ಬೇಸಿಲು ಟೈಮಲ್ಲಿ ಎಲ್ಲ ನಾವು ಮಾಡಿದಾಗ ಹೆಚ್ಚು ನೊಣಗಳು ಆಕ್ಟಿವ್ ಆಗಿರ್ತವೆ, ಅದು ಆಹಾರ ತರದ್ರಲ್ಲಿ ಮತ್ತೆ ಆಕ್ಟಿವ್ ಆಗಿರೋ ಸಂದರ್ಭದಲ್ಲಿ ಚುಚ್ಚೋದು ಹೆಚ್ಚು. ಸೊ ಅದನ್ನ ಸಂಜೆ ಟೈಮಲ್ಲಿ ಮಾಡೋದು ಉತ್ತಮ. ಯಾಕಂದ್ರೆ ಈ ಬಿಸಿಲಿನ ಸಂದರ್ಭದಲ್ಲಿ ಜೇನು ನೊಣಗಳು ಈ ಒಂದು ಆಹಾರದ ಒಂದು ತರಲಿಕ್ಕೆ ಹೋಗ್ಲಿಕ್ಕೆ ಅನ್ನೋ ಒಂದು ವಿಚಾರದಲ್ಲಿ ಅವು ಆಕ್ಟಿವ್ ಆಗಿರ್ತವೆ. ಅಂತಹ ಸಂದರ್ಭದಲ್ಲಿ ಯಾರಾದ್ರೂ ಅದನ್ನ ಮುಟ್ಲಿಕ್ಕೆ ಅಂತ ಹೇಳಿ ಬಂದಾಗ ಅವು ಸ್ವಲ್ಪ ಭಯಭೀತವಾಗಿ ಚುಚ್ಚುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ನಮ್ಮ ರೈತ ಬಾಂಧವರು ಈ ಒಂದು ವಿಚಾರವನ್ನ ಗಮನಿಸ್ಕೋಬೇಕು. ಇಳಿ ಹೊತ್ತಿನಲ್ಲಿ ಅಂತಂದ್ರೆ ತಂಪಿನ ಸಮಯದಲ್ಲಿ ಈ ಒಂದು ಗೂಡುಗಳನ್ನ ಒಂದುಗೂಡಿಸುವ ಕೆಲಸದಲ್ಲಿ ಮಾಡಬೇಕು ಅಂತ ಹೇಳ್ತೀರಿ. ಈಗ ಈ ಒಂದು ಮಾಡೋ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರು ಇನ್ನೂ ಏನೆಲ್ಲ ವಿಚಾರಗಳನ್ನ ಗಮನಿಸಬೇಕು ಅಂತ ಹೇಳ್ತೀರಿ? ಈಗ ಬೇಸಿಗೆ ಕಾಲದಲ್ಲಿ ಮಾತಾಡಿದ್ವಿ, ಹಿಂದೆ ಚಳಿಗಾಲದಲ್ಲಿ ಏನಾಗುತ್ತೆ, ಬೇಸಿಗೆ ಹಿಂದೆ ನಾವು ಚಳಿಗಾಲ, ಇವಾಗ ಚಳಿಗಾಲದ ಸಂದರ್ಭದಲ್ಲಿ ಆಹಾರ ಸಮೃದ್ಧವಾಗಿ ಸಿಗುತ್ತೆ. ಹೌದೌದು, ಆಹಾರ ಜಾಸ್ತಿ ಸಿಕ್ಕಾಗ ರಾಣಿ ಚೆನ್ನಾಗಿ ಮೊಟ್ಟೆ ಇಡುತ್ತೆ, ಮತ್ತೆ ಕೆಲಸಗಾರ ನೊಣಗಳ ಸಂಖ್ಯೆನೂ ಹೆಚ್ಚಾಗಿರುತ್ತೆ. ಸೊ ಬಲಿಷ್ಠವಾಗಿರುತ್ತೆ ಕುಟುಂಬಗಳು. ಸಂಖ್ಯೆ ಜಾಸ್ತಿ ಆದಾಗ ಆ ಸಂದರ್ಭದಲ್ಲೂ ಬೇರೆ ಹೋಗೋದಕ್ಕೆ ಅದು ಟ್ರೈ ಮಾಡ್ತವೆ, ಅವಕ್ಕೆ ಒತ್ತಡ ಹೆಚ್ಚಾಗಿರುತ್ತೆ, ಒತ್ತಡ ಹೆಚ್ಚಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಡಿವೈಡ್ ಆಗೋದಕ್ಕೆ ಟ್ರೈ ಮಾಡುತ್ತಲ್ಲ, ಗಂಡು ನೊಣಗಳ ಸಂಖ್ಯೆ ಜಾಸ್ತಿ ಮಾಡ್ತವೆ. ಸೊ ಆ ಸಂದರ್ಭನ ನೋಡಿ ನಾವೇ ಕುಟುಂಬನ ಹೆಚ್ಚು ಮಾಡ್ಕೋಬಹುದು, ಡಿವೈಡ್ ಮಾಡ್ಕೋಬಹುದು, ನಾವು ಈ ಕುಟುಂಬನು ಸಂರಕ್ಷಣೆ ಮಾಡ್ಕೋಬಹುದು. ಆ ಟೈಮಲ್ಲಿ ಡಿವೈಡ್ ಮಾಡೋದಕ್ಕೆ ಇನ್ನೊಂದು ಬಾಕ್ಸ್ ಅಲ್ಲಿ ಇವಾಗ ಇರೋ ಹೆಚ್ಚಾಗಿರುತ್ತಲ್ಲ ಸಂಖ್ಯೆ, ಆ ಬಾಕ್ಸ್ ಅಲ್ಲಿ 8 ಫ್ರೇಮ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ 4 ಫ್ರೇಮ್ ನ ಇನ್ನೊಂದು ಬಾಕ್ಸ್ ಗೆ ಹಾಕ್ಬೇಕು. ಅಂದ್ರೆ ತೆಗಿಬೇಕಾದ್ರೆ ಆಲ್ಟರ್ನೇಟ್ ಚೌಕಟ್ಟುಗಳನ್ನ ಇನ್ನೊಂದು ಬಾಕ್ಸ್ ಅಲ್ಲಿ ಹಾಕೋದು. ಅದರಲ್ಲಿ ಮೊಟ್ಟೆ, ಜೇನು, ಪರಾಗ ಎಲ್ಲಾನು ಇರುವಂತ ಗಮನಿಸ್ಕೋಬೇಕಾಗುತ್ತೆ. ಗಮನಿಸ್ಕೊಂಡು ಅಂತ ಚೌಕಟ್ಟುಗಳನ್ನ ನಾವು ಇಟ್ಟೆ, ಒಂದಕ್ಕೆ ರಾಣಿ ಇರುತ್ತೆ, ಇನ್ನೊಂದಕ್ಕೆ ರಾಣಿ ಇರೋದಿಲ್ಲ. ರಾಣಿ ಇಲ್ದೇ ಇರೋ ಅಂತ ಬಾಕ್ಸ್ ನ ಸ್ವಲ್ಪ ದೂರದಲ್ಲಿ ಇಡಬೇಕು. ಇದನ್ನು ಸಾಯಂಕಾಲ ಸಂದರ್ಭದಲ್ಲೇ ನಾವು ಮಾಡ್ಬೇಕಾಗುತ್ತೆ. ಸೊ ಇದನ್ನ ದೂರದಲ್ಲಿ ಇಡೋದ್ರಿಂದ ಅವು ರಾಣಿ ಸೆಲ್ ನ ಮಾಡಿ ಹೊಸ ಕುಟುಂಬನ ಶುರು ಮಾಡುತ್ತೆ. ನಮ್ಮ ರೈತ ಬಾಂಧವರು ಬಹಳ ಪ್ರಮುಖವಾದಂತಹ ವಿಚಾರವನ್ನ ಗಮನಿಸ್ಕೋಬೇಕು. ಏನಂತಂದ್ರೆ ಈಗ ಸದ್ಯ ನಾವು ಚಳಿಗಾಲದಲ್ಲಿ ಅಂತಿಮ ಭಾಗದಲ್ಲಿ ಇದೀವಿ. ಈ ಸಂದರ್ಭದಲ್ಲಿ ಜೇನು ಹುಳುಗಳಿಗೆ ಆಹಾರದ ಕೊರತೆ ಏನೂ ಆಗಲ್ಲ, ಇದು ಬಹುಶಃ ಸಮೃದ್ಧಿ ಕಾಲ. ಹಾಗಾಗಿ ಈ ಸಂದರ್ಭದಲ್ಲಿ ಜೇನುಗೆ ಆಹಾರ ಹೆಚ್ಚಿಗೆ ಆಗೋದ್ರಿಂದ ಸಹಜವಾಗಿ ಸಂಘರ್ಷ ಒಳಗಡೆ ಹೆಚ್ಚಾಗುತ್ತೆ. ಹಾಗಾಗಿ ಇದು ಒಂದು ಒಳ್ಳೆ ಅವಕಾಶ ಏನು ಅಂತಂದ್ರೆ ನಮಗೆ ಗೂಡನ್ನ ವಿಭಾಗ ಮಾಡಲಿಕ್ಕೆ, ಪ್ರತ್ಯೇಕ ಮಾಡಿ ಮತ್ತೆ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಒಂದು ಉತ್ತಮವಾದಂತಹ ಕಾಲ. ಇಲ್ಲೂ ಒಂದು ವಿಚಾರವನ್ನ ಗಮನಿಸಬೇಕು, ಈ ಒಂದು ಕೆಲಸವನ್ನು ಕೂಡ ನಮ್ಮ ರೈತ ಬಾಂಧವರು ಸಂಜೆ ಹೊತ್ತಿನಲ್ಲಿ ಮಾಡಬೇಕು ಅಂತ ವಿಚಾರವನ್ನ ತಿಳಿಸ್ಕೊಡ್ರಿ. ಈ ಜಾಸ್ತಿ ಸಂಖ್ಯೆಯಲ್ಲಿ ಇರಬೇಕಾದ್ರೆ ಆಹಾರ ಜಾಸ್ತಿ ಇರುತ್ತೆ, ಆಕ್ಟಿವಿಟಿ ಚೆನ್ನಾಗಿ ನಡೀತಾ ಇರುತ್ತೆ, ಜೇನು ಸಂಗ್ರಹಣೂ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಜೇನು ಸಂಗ್ರಹಣೆ ಜಾಸ್ತಿ ಆಗ್ತಾ ಇರಬೇಕಾದ್ರೆ ನಾವು ಮೇಲೆ ಜೇನು ಕೋಣೆ ಕೊಡ್ತೀವಲ್ಲ, ಜೇನು ಕೋಣೆ ಕೊಡಬೇಕಾದ್ರೆ ರೈತರು ಇನ್ನೊಂದೇನ್ ಗಮನಿಸ್ಕೋಬೇಕು ಅಂದ್ರೆ ಖಾಲಿ ಚೌಕಟ್ಟುಗಳನ್ನ ಇಡಬಾರ್ದು, ಅವು ಅದು ಎರಿ ಕಟ್ಟೋದಕ್ಕೆ ಸಮಯ ತಗೊಳುತ್ತೆ. ಅದಕ್ಕೆ ನಾವು ಹೆಲ್ಪ್ ಮಾಡೋ ರೀತಿಯಲ್ಲಿ ಮೇಣದ ಹಾಳೆ ಬರುತ್ತೆ, ಮೇಣದ ಹಾಳೆನ ನಾವು ಆ ಚೌಕಟ್ಟುಗಳನ್ನ ಕಟ್ಟಿಕೊಟ್ಟಾಗ ಅವು ಡೈರೆಕ್ಟ್ ಆಗಿ ಸಂಗ್ರಹಣೆ ಮಾಡೋದಕ್ಕೆ ಹೋಗ್ತಾವೆ. ಸೊ ಟೈಮು ನಮ್ಗೆ ಸೇವ್ ಆಗುತ್ತೆ, ಜೇನು ಜಾಸ್ತಿ ಸಿಗುತ್ತೆ ಸರ್. ಕೆಲವು ಕಡೆ ಎಲ್ಲ ಜೇನು ಜಾಸ್ತಿ ಸಿಕ್ಕಿದ ಕಡೆ ಒಂದು ಸೂಪರ್ ಅಂತ ಏನ್ ಹೇಳ್ತೀವಿ ಜೇನು ಕೋಣೆಗೆ, ಒಂದ್ರ ಮೇಲೆ ಇನ್ನೊಂದು ಎರಡು ಮೂರು. ಕೆಲವು ರೈತರು ಬರೀ ಹನಿ ಪ್ರೊಡಕ್ಷನ್ ಅಲ್ಲೇ ಎಳೆದಿರೋ ಅಂತ ರೈತರು ಆತರ ಎಲ್ಲ ಮಾಡ್ತಾರೆ. ನಾವು ಈ ದಕ್ಷಿಣ ಕನ್ನಡ ಆ ಕಡೆ ಜಿಲ್ಲೆಯಲ್ಲಿ ನಾವು ರೈತರನ್ನ ಎಕ್ಸ್ಪೋಜರ್ ವಿಸಿಟ್ ಕರ್ಕೊಂಡು ಹೋದಾಗೆಲ್ಲ ನೋಡಿದ್ದೇವೆ. ಸೊ ಎರಡು ಮೂರು ಸೂಪರ್ನ ಇಟ್ಟು ಜೇನು ಸಂಗ್ರಹಣೆ ಮಾಡುವಂತ ರೈತರು ಇದಾರೆ. ಜಾಸ್ತಿ 5-6 kg, 10 kg, 20 kg ಅಷ್ಟು ಸಿಗೋ ಜೇನುತುಪ್ಪನ ತಗೊಳ್ಳುವಂತ ರೈತ ಅಂದ್ರೆ ಇದು ಸಿಂಪಲ್ ಟೆಕ್ನಿಕ್ಸ್. ಈಗ ಖಾಲಿ ಫ್ರೇಮ್ ನ ಕೊಟ್ರೆ ಅದನ್ನ ಎರಿ ಕಟ್ಟರ್ ಜಾಸ್ತಿ ಆಗುತ್ತೆ, ಅದ್ರಲ್ಲಿ ನಾವು ಮೇಣದ ಹಾಳೆಗಳನ್ನ ಕೊಡೋದ್ರಿಂದ ಡೈರೆಕ್ಟ್ ಆಗಿ ನೇರವಾಗಿ ಸಂಗ್ರಹಣೆಗೆ ಶುರು ಆಗುತ್ತೆ. ಸೊ ಈ ರೀತಿಯಾಗೆಲ್ಲ ತಾಂತ್ರಿಕ ಮಾಹಿತಿನ ಪಡೆದು ಇಲಾಖೆಯಿಂದ ಮಾಡ್ಕೊಳ್ಳೋದ್ರಿಂದ ಅವರು ಲಾಭದಾಯಕವಾಗಿ ಮಾಡ್ಕೊಳ್ಬಹುದು. ಈ ಚಳಿಗಾಲ ಮುಗಿತಾ ಇದ್ದಂಗೆ ನಾವು ಬೇಸಿಗೆ ಕಾಲ ಶುರು ಆಗಕ್ ಮುಂಚೆ ಆಹಾರ ಕೊರತೆ ಆಗುತ್ತೆ ಅಂತ ಆಗ್ಲೇ ಹೇಳಿದೆ ಸರ್. ನಾವು ಈ ಟೈಮಲ್ಲಿ ಏನಾಗುತ್ತೆ, ನಾವು ಆಗಿರುವಂತ ಜೇನು ಸಂಗ್ರಹಣೆ ಎಲ್ಲ ನಾವು ಜೇನುತುಪ್ಪನ ತೆಗಿತೀವಲ್ಲ, ತೆಗೆಯುವಾಗ ಅವು ನೆಕ್ಸ್ಟ್ ಕೊರತೆ ಆಗಬಾರ್ದು ಅಂತ ಹೇಳಿ ಒಂದ್ ಸ್ವಲ್ಪ ಜೇನು ಅದರಲ್ಲಿ ಜೇನುತುಪ್ಪ ಇರೋ ಹಾಗೆ ನಾವು ನೋಡ್ಕೋಬೇಕು. ಸೊ ನಾವು ಕೃತಕ ಆಹಾರ ಕೊಡೋದನ್ನು ಸ್ವಲ್ಪ ನಾವು ಅದರಲ್ಲಿ ಕಡಿಮೆ ಮಾಡ್ಕೋಬಹುದು. ಅದು ಜೇನುತುಪ್ಪ ಅವು ಎಷ್ಟು ಸಿಗುತ್ತೋ ಅಷ್ಟು ಆಹಾರ ಅದಕ್ಕೆ ದೊರಕುತ್ತೆ. ಸೊ ಅದನ್ನು ನಾವು ಎಲ್ಲಾನು ಜೇನುತುಪ್ಪನ ನಾವೇನೆ ತಗೋಬಾರ್ದು, ಜೇನು ಕುಟುಂಬಗಳಿಗೂ ನಾವು ಬಿಡಬೇಕಾಗುತ್ತೆ. ಅದು ಒಂದು ಚಿಕ್ಕದಾಗಿ ಒಂದು ಮಾಹಿತಿನ ಜೇನು ಕೃಷಿಕರು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಸರ್. ರೈತರು ಜೇನುತುಪ್ಪವನ್ನ ತೆಗಿಬೇಕಾದ್ರೆ ಹನಿ ತೆಗೆಯುವ ಯಂತ್ರ ಬರುತ್ತಲ್ಲ, ಆ ಯಂತ್ರನ ಉಪಯೋಗಿಸಿ ಅವ್ರು ತೆಗಿಯೋದ್ರಿಂದ ಎರಿಗಳಿಗೆ ಏನು ಹಾಳಾಗೋದಿಲ್ಲ, ತೊಂದರೆ ಆಗೋದಿಲ್ಲ. ಜೇನುತುಪ್ಪ ಮಾತ್ರ ನಾವು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಪುನಃ ನಾವು ಎರಿಗಳನ್ನ ಬಳಕೆ ಮಾಡ್ಕೊಳ್ಳೋದ್ರಿಂದ ಜೇನು ಹುಳುಗಳು ಮತ್ತೆ ಅದನ್ನ ಶ್ರಮ ಪಟ್ಟು ಆ ಎರಿಗಳನ್ನ ಕಟ್ಟೋದು ಸಮಯನ ನಾವು ಕಡಿಮೆ ಮಾಡ್ಕೊಳ್ಬಹುದು. ನಾವು ಅದನ್ನ ಸ್ಮಾರ್ಟ್ ಆಗಿ ನಿರ್ವಹಣೆ ಮಾಡಬಹುದು. ಇಂತಹ ಸಂದರ್ಭದಲ್ಲಿ ತಾವು ಇಲಾಖಾ ವತಿಯಿಂದ ನಮ್ಮ ರೈತ ಬಾಂಧವರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಈಗ ನಮ್ಮ ಸಕಲೇಶ್ಪುರದಲ್ಲಿ ಜೇನಿಗೆ ಅಂತ ಹೇಳ್ಬಿಟ್ಟು ಪ್ರತ್ಯೇಕವಾಗಿ ಒಂದು ಸಕಲೇಶ್ಪುರ ಹನಿ ಫಾರ್ಮರ್ ಪ್ರೊಡ್ಯೂಸರ್ಸ್ ಕಂಪನಿ ಅಂತ ಹೇಳ್ಬಿಟ್ಟು ಒಂದು FPO ನಾವು ರಿಜಿಸ್ಟರ್ ಮಾಡಿದೀವಿ ಸರ್. ಅಮೃತ್ FPO ಅಂತ ಹೇಳ್ಬಿಟ್ಟು ಕಳೆದ 2021-22 ಜೇನು ಕೃಷಿಗೋಸ್ಕರ ನಾವು ಒಂದು ಮಾಡಿದೀವಿ. ಸೊ ಇದನ್ನ ಈ ಒಂದು ಅವಕಾಶನ ರೈತರು ಜೇನು ಕೃಷಿಕರು ಉಪಯೋಗ ಪಡ್ಕೊಳ್ಬೇಕು. ನಮ್ಮ ತಾಲೂಕಿನ ಏನು ಜೇನು ಕೃಷಿಕರು ಇದಾರೆ, ಇದನ್ನ ಸದಸ್ಯರಾಗಿ ಶೇರ್ ಹೋಲ್ಡರ್ಸ್ ಆಗ್ಬಿಟ್ಟು ತಮ್ಮದೇ ಆದ ಕಂಪನಿಯಲ್ಲಿ ತಾವು ಏನು ಉತ್ಪಾದನೆ ಮಾಡುವಂತ ಜೇನು ತುಪ್ಪ ಇದೆ ಅದನ್ನ ಒಂದು ಬ್ರ್ಯಾಂಡ್ ಮಾಡಿ ನಾವು ಮಾರಾಟ ಮಾಡೋದಕ್ಕೆ ಇದೊಂದು ಅನುಕೂಲ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ಇದನ್ನ ನಾವು ನಮ್ಮ ತಾಲೂಕಿನ ಜೇನು ಕೃಷಿಕರಿಗೆ ಕೇಳ್ಕೊಳ್ತಾ ಇದ್ದೀನಿ. ಈ FPO ಏನಿದೆ, ಸಕಲೇಶ್ಪುರ ಹನಿ FPO ಸದಸ್ಯರಾಗಿ ಇಲಾಖೆಯನ್ನ ನಾವು ಸಂಪರ್ಕಿಸಿ ಸದಸ್ಯರೇ ಆಗ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ಆರೋಗ್ಯ ದೃಷ್ಟಿಯಿಂದ ಮತ್ತೆ ಎಲ್ಲ ರೀತಿಯಲ್ಲಿ ಹನಿಗೆ ತುಂಬಾನೇ ಡಿಮ್ಯಾಂಡ್ ಬರುತ್ತೆ, ಬೇಡಿಕೆ ಹೆಚ್ಚಿದೆ. ಸೊ ಆ ರೀತಿ ನಮ್ಮ ಒಂದು ಸಕಲೇಶ್ಪುರ ಒಂದು ನೈಸರ್ಗಿಕವಾಗಿ ಪ್ರಕೃತಿ ಇದರಲ್ಲಿ ರಿಚ್ ಆಗಿರೋದ್ರಿಂದ ಜೇನುತುಪ್ಪನು ಒಳ್ಳೆ ಕ್ವಾಲಿಟಿ ಇದೆ. ಸೊ ಆ ರೀತಿಯಾದ ಕ್ವಾಲಿಟಿ ಇರುವಂತ ಜೇನುತುಪ್ಪಕ್ಕೆ ತುಂಬಾನೇ ಡಿಮ್ಯಾಂಡ್ ಇರೋದ್ರಿಂದ ಅದನ್ನ ರೈತರು ಈ ಕಂಪನಿ ಆಗಿರೋದ್ರಿಂದ ಉಪಯೋಗ ಪಡ್ಕೊಳ್ಬೇಕು. ತಮ್ಮ ಎಷ್ಟೇ ಬಾಕ್ಸ್ ಗಳಿರಲಿ, ಏನು ಅದರಲ್ಲಿ ಜೇನುತುಪ್ಪ ಸಿಗುತ್ತೆ ಅದನ್ನ ತಂದು ಮಾರಾಟ ಮಾಡೋದಕ್ಕೆ ಇದು ಒಂದು ಲಿಂಕ್ ಕೊಡಿಸ್ಕೊಳ್ಳಕ್ಕೆ ಒಂದು ತುಂಬಾನೇ ಅವಕಾಶ. ತಾನೇ ಸ್ವತಃ ಹೋಗಿ ಮಾರಾಟ ಮಾಡೋದಕ್ಕೆ ಇಂತನು ಒಂದು ನಮಗೆ ಇಷ್ಟು ಡಿಮ್ಯಾಂಡ್ ಇದೆ ಅದಕ್ಕೆ ತಕ್ಕಂತೆ ನಾವು ಒಂದು ಮಾರಾಟ ಮಾಡೋದಕ್ಕೆ ಒಂದು ಲಿಂಕ್ ಸಿಕ್ಕಾಗ ಆದಾಯನ ಹೆಚ್ಚಿಸಿಕೊಳ್ಬಹುದು, ಡಿಮ್ಯಾಂಡು ಕ್ರಿಯೇಟ್ ಆಗುತ್ತೆ ಅನ್ನೋದಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಇನ್ನ ತರಬೇತಿಗೆ ಆಗ್ಲಿ ಅಥವಾ ಬಾಕ್ಸ್ಗೆ ಸಹಾಯಧನ ಪಡ್ಕೊಳ್ಳೋದಕ್ಕೆ ಆಗ್ಲಿ, ಜೇನು ಕೃಷಿಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದ ಮಾಹಿತಿ ಬೇಕು ಅಂತ ಹೇಳಿದ್ರು ತೋಟಗಾರಿಕೆ ಇಲಾಖೆಗೆ ನನ್ನನ್ನಾಗ್ಲಿ ಅಥವಾ ನಮ್ಮ ಹೋಬಳಿ ಮಟ್ಟದ ಅಧಿಕಾರಿಗಳು ಇರ್ತಾರೆ ಅವ್ರನ್ನಾದ್ರೂ ಸಂಪರ್ಕಿಸಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತೇವೆ. ತಾವು ಮಾತಾಡ್ತಾ ಹೇಳಿದ್ರಿ ಮೇಡಮ್, ಬಹಳ ಒಂದು ಉತ್ತಮವಾದಂತಹ ವಿಚಾರ. ಯಾಕೆಂತಂದ್ರೆ ಈಗ ಎಫ್ ಪಿ ಒ ಅನ್ನೋ ಕಾನ್ಸೆಪ್ಟ್ ಈಗ ಆಲ್ರೆಡಿ ನಮ್ಮ ರಾಜ್ಯ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗಮನಿಸ್ತಾ ಇದ್ದೇವೆ. ಯಾಕೆಂತಂದ್ರೆ ರೈತರು ತಾವು ಬೆಳೆದಂತಹ ಉತ್ಪನ್ನಗಳನ್ನ ತಮ್ಮದೇ ಆದಂತಹ ಒಂದು ಕಂಪನಿಯಲ್ಲಿ ತಮ್ಮದೇ ಆದಂತಹ ಬ್ರ್ಯಾಂಡ್ ಅನ್ನ ಮಾಡಿ ಮಾರಾಟವನ್ನ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾದಂತಹ ಒಂದು ಕಾನ್ಸೆಪ್ಟ್. ಯಾಕೆಂತಂದ್ರೆ ಈಗ ಮುಕ್ತ ಮಾರುಕಟ್ಟೆಯಲ್ಲಿ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತಮವಾದಂತಹ ಆದಾಯ ಬರ್ಧನೆ ಇರಬಹುದು. ಇಲ್ಲಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರನೇ ಮಾಡ್ಕೊಂಡಿರ್ತಕ್ಕಂತಹ ಸಂಸ್ಥೆನೇ ಈ ಎಫ್ ಪಿ ಒ. ಈ ಒಂದು ಕಾನ್ಸೆಪ್ಟ್ ಉತ್ತಮವಾದಂತಹ ಕಾನ್ಸೆಪ್ಟ್ ನಮ್ಮ ಜೇನು ಕೃಷಿ ಮಾಡತಕ್ಕಂತಹ ರೈತ ಬಾಂಧವರು ಇದರ ಸದುಪಯೋಗವನ್ನ ಮಾಡ್ಕೊಳ್ಬೇಕು. ಸಕಲೇಶ್ಪುರದಲ್ಲಿ ಈಗಾಗಲೇ ಇದರ ಒಂದು ನೋಂದಣಿ ಆಗಿದೆ. ಏನು ಜೇನು ಕೃಷಿಯನ್ನ ಮಾಡ್ತಿರ್ತಕ್ಕಂತಹ ರೈತ ಬಾಂಧವರು ಇದರ ಒಂದು ನೋಂದಣಿಯನ್ನ ಮಾಡಿಕೊಂಡು ಇದರ ಒಂದು ಶೇರ್ ಹೋಲ್ಡರ್ ಆಗಿ ಇದರ ಒಂದು ಪ್ರಯೋಜನವನ್ನ ಮಾಡಿಕೊಳ್ಳಿ. ಇದರ ಜೊತೆಗೆ ನ್ಯಾಷನಲ್ ಬೀ ಕೀಪಿಂಗ್ ಅಂಡ್ ಹನಿ ಮಿಷನ್ ಅನ್ನೋ ಒಂದು ಯೋಜನೆ ಇದೆ ಸೆಂಟ್ರಲ್ ಗವರ್ಮೆಂಟ್. ಅದರಲ್ಲೂ ಜೇನು ಕೃಷಿಕರು ಉತ್ತಮವಾಗಿ ಜೇನು ಕೃಷಿ ಮಾಡುವಂತ ರೈತರು ಒಂದು ಪ್ರಶಸ್ತಿಗೆ ಅರ್ಜಿನ ಸಲ್ಲಿಸಬಹುದು. ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟ ಎರಡು ಮಟ್ಟದಲ್ಲೂ ವಿಭಾಗದಲ್ಲೂ ಪ್ರಶಸ್ತಿಗೆ ಅವಕಾಶ ಇದೆ. ಅದ್ರ ಜೊತೆಗೆ ಮಧುಕ್ರಾಂತಿ ಅನ್ನೋ ಒಂದು ಪೋರ್ಟಲ್ ಇದೆ, ಅದರಲ್ಲಿ ಎಲ್ಲಾ ಜೇನು ಕೃಷಿಯನ್ನು ರಿಜಿಸ್ಟರ್ ಮಾಡ್ಕೊಳ್ಳಕ್ಕೂ ಅವಕಾಶ ಇದೆ. ಸೊ ಈ ರೀತಿ ಜೇನು ಕೃಷಿಗೆ ಸಂಬಂಧಪಟ್ಟಂಗೆ ಅವ್ರಿಗೆ ಏನೆಲ್ಲ ಸೌಲಭ್ಯಗಳನ್ನ ರಾಷ್ಟ್ರ ಮಟ್ಟದವರೆಗೂ ರಾಜ್ಯ ಮಟ್ಟದಲ್ಲಿ ಏನೇನು ಸಿಗುತ್ತೆ ಅಂತ ಅನ್ನೋದೆಲ್ಲ ಅಲ್ಲ ಪೋರ್ಟಲ್ ಅಲ್ಲೂ ಅವರಿಗೆ ಮಾಹಿತಿ ಸಿಗುತ್ತೆ. ಸೊ ಈ ಸಂದರ್ಭದಲ್ಲಿ ಇದನ್ನು ಸಹ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಈಗ ನೋಡಿ, ಯಾವೆಲ್ಲ ಕ್ಷೇತ್ರದಲ್ಲಿ ರೈತರು ತಮ್ಮನ್ನು ತಾವು ತೊಡಗಿಸ್ಕೊಂಡ್ರೆ ಅಲ್ಲೆಲ್ಲ ನಮ್ಮ ರೈತ ಬಾಂಧವರನ್ನ ಗುರುತಿಸಿ ಪ್ರೋತ್ಸಾಹವನ್ನು ಮಾಡೋ ರೀತಿ ಈ ಜೇನು ಕೃಷಿಯಲ್ಲೂ ಕೂಡ ನಮ್ಮ ರೈತ ಬಾಂಧವರನ್ನ ಗುರುತಿಸಲಿಕ್ಕಾಗಿ ಅದಕ್ಕೆಂತಾನೆ ಒಂದು ನ್ಯಾಷನಲ್ ಬೀ ಕೀಪಿಂಗ್ ಅಂಡ್ ಹನಿ ಮಿಷನ್ ಅಂತ ಹೇಳಿ ಒಂದು ಮಿಷನ್ ಇದೆ. ಇಲ್ಲಿ ನಮ್ಮ ರೈತ ಬಾಂಧವರನ್ನ ಪ್ರೋತ್ಸಾಹ ಮಾಡಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅವರನ್ನ ಗುರುತಿಸಿ ಅವರನ್ನ ಸನ್ಮಾನ ಮಾಡುವಂತಹ ಒಂದು ಅವಕಾಶ ಇದೆ. ಈ ಒಂದು ವಿಚಾರವನ್ನ ನಮ್ಮ ರೈತ ಬಾಂಧವರು ಗಮನಿಸ್ಕೋಬೇಕು. ತಾವು ಮಾತನಾಡ್ತಾ ಹೇಳಿದ್ರಿ ಈ ಕುರಿತಂತೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ಇಲಾಖೆಯನ್ನ ಸಂಪರ್ಕಿಸಬಹುದು ಅಂತ ಹೇಳಿ. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಇಲಾಖೆಯನ್ನ ಸಂಪರ್ಕಿಸೋದಾದ್ರೆ ಸಂಪರ್ಕ ಸಂಖ್ಯೆಯನ್ನು ತಿಳಿಸಿ ಮೇಡಮ್. ನನ್ನ ದೂರವಾಣಿ ಸಂಖ್ಯೆ 9945712156. ಮತ್ತೊಮ್ಮೆ ಹೇಳಿ ಮೇಡಮ್. 9945712156. ಒಳ್ಳೇದು ಮೇಡಮ್. ಇದುವರೆಗೆ ಬೇಸಿಗೆ ಕಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣಾ ಕ್ರಮ ಕುರಿತಂತೆ ಸಾಕಷ್ಟು ವಿವರವಾದಂತಹ ಮಾಹಿತಿಯನ್ನು ನೀಡಿದ್ರಿ. ತಮ್ಮೆಲ್ಲ ಈ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಬೇಸಿಗೆ ಕಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣಾ ಕ್ರಮಗಳು ಈ ಕುರಿತು ಸಕಲೇಶಪುರದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಎಜಿ ವಿಜಯ ಚಿತ್ರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಗೋರಾ ರವಿಶಂಕರ್. ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತಾಳೆ ಬೆಳೆಯ ಪ್ರಮುಖ ನಿರ್ವಹಣಾ ಕ್ರಮಗಳು ಈ ಕುರಿತು ಅರಕಲಗೂಡಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಡಿ ರಾಜೇಶ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಫಲಸಿರಿ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಫಲಸಿರಿ ಬಾನುಲಿ ಸರಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ರೈತ ಬಾಂಧವರೇ ಗಮನಿಸಿ, ನಾಳೆ ಸಂಜೆ 6:51 ಪ್ರಸಾರವಾಗಲಿರುವ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ಕುರಿತು ಚನ್ನರಾಯಪಟ್ಟಣ ತಾಲೂಕು ನಾಡನಹಳ್ಳಿಯ ಎನ್ಎಲ್ ದ್ವಾರಕೇಶ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಿಸಾನ್ ವಾಣಿ ಪ್ರಸಾರವಾಯಿತು. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆಕಾಶವಾಣಿ ಹಾಸನ ಎಫ್ಎಂ ಕನ್ನಡ ಚಿತ್ರಗೀತೆಗಳು ಆರಂಭಕ್ಕೆ ಕೇಳಿ ಸಖತ್ ಚಿತ್ರದ ಗೀತೆ, ಪಂಚಮ್ ಜೀವ ಹಾಗೂ ಶ್ರೇಯಾ ಅಯ್ಯರವರ ಯುಗಳಸ್ವರದಲ್ಲಿ, ಜಯಂತ್ ಕಾಯ್ಕಿಣಿ ಅವರ ರಚನೆ, ಜೋಧಾ ಸಂಡೆ ಅವರ ಸರಸಂಯೋಜನೆ. ಹಾ ಕಳೆಯುವ ಹಸಿ ಬಿಸಿ ಅನುಭವ, ಒಂಚೂರು ಸ್ಪರ್ಶ, ಒಂಚೂರು ಹೂವೆ, ಒಂಚೂರು ಗಂಧ, ಒಂಚೂರೆ ಮಾಯೆ, ಮುಕ್ತಾಗಿ ಸೇರಿ ನನ್ನಲ್ಲಿ ಹೀಗೊಂದು ಜಾದು ತುಂಬ ಜೋರು. ಪ್ರೇಮಕ್ಕೆ ಕಣ ಸದಂತ ಸ್ವರಗಳಿಂದ ಬರದ.